ಬರಿದೆ ನಿಲ್ದಿರಬೇಡ ದುರ್ರರ ಉಪಟಳ ತೀರಿ ತೈಯ ದುರುಳ ರೂಪಟಳ ತೀರಿ ತೈಯ ಮರೆಯದುಪಕಾರವಾಯ್ತರರೆ ನೀನೆ ಮಗಾಗಿ ಮರೆಯದುಪಕಾರವಾಯ್ತರರೆ ನೀನೆ ಮಗಾಗಿ ಮೆರೆದ ಸಾಹಸವಧಿಕ ವಯಸ್ಸೇ ಮೆರೆವ ಸಾಹಸವಧಿಕ ವಯಸ್ಸೇ ಕರಣಿ ಜನೆ ಬಾರಿತ್ತ ಮರುತಾತ್ಮಜಗೆ ಹತ್ತಿರಗೆ ಕರೆದಿಂದ ನಾ ಮರುತಾತ್ಮಜಗೆ ನೀ ಸುವಾರ್ತೆಯ ಬಿತ್ತರಿಸಿ ಜಾನಕಿಯ ಭಾವವ ಜಾನಕಿಯ ಭಾವವನರಿತು ಬಾಯೆಂದು ಆಲು ದೇವರ ಮಹಾಪ್ರಸಾದವಿದೆನು ಎನಲು ದೇವರ ಮಹಾಪ್ರಸಾದವಿದೆನು ಹಾರಿದ ಹನುಮನು ಏನೆ ಹಾರಿದ ಹನುಮನು ಏನೆ ಜನಕ ಜಯ ಬಳಿಗೈದಿ ಪಾದಕ್ಕೆ ಮಣಿದು ನುಡಿದ ಪಾದಕ್ಕೆ ಮಣಿದು ನುಡಿದ ತೋರಲೆಂತುಂಟು ಮುಖವ ಮನ ಕಾದಿ ಧಿಕ್ಕಾರ ಗೈಯನೆ ರಾಘವ ಮನ ಕಾದಿ ಧಿಕ್ಕಾರ ಗೈಯನೆ ನಾರಿ ಜನ್ಮವೇ ಹೀನವು ಮಾನದಿ ಬಾಳುವ ದಾರಿಯೇದು ಸಹವೋ ಮಾನದಿ ಬಾಳುವ ದಾರಿಯೇದು ಸಹವೋ ತೋರಲೆಂತುಂಟು ಮುಖವ ಶರಣ ಶರಣನ ಮುಖ ನೋಡಿ ಶರಣನ ಮುಖ ನೋಡಿ ಧರಣಿ ಜಾತಿಯ ಬಳಿ ಗೈರಿ ಧರಣಿ ಜಾತಿಯ ಬಳಿ ಗೈರಿ ಶ್ರೀವರ ನಾಚನ ಶರಣನ ಮುಖ ನೋಡಿ ಧರಣಿ ಜಾತಿಯ ಬಳಿ ಗೈರಿ ವರ ಭಕ್ತಿ ಬಾವ ನರಿತು ಸಲ್ಮಾ ಗಡಿ ವರ ಭಕ್ತಿ ಬಾವಾರಿತು ಸಂಮಾರ್ಗದಿ ಕರೆದು ತಾರೆದು ನೇ ಬಿಸಿದಯ ಕರೆದು ತಾರೆಂದು ನೇ ಬಿಸಿದಯ ವರ ಭಕ್ತಿ ಬಾವನರಿದು ಸಂಮಾರ್ಗದಿ ಕರೆದು ತಾರೆಂದು ನೇ ಬಿಸಿದಯ ವರನ ಜನ ಶರಣನ ಮುಖ ನೋಡಿ ತರಣಿ ಜಯ ಬಾಳಿಗೈದೇ ಕರುಣೆಯೊಳಾಲಿ ಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಅಮ್ಮ ಅಮ್ಮ ಕರುಹುವೆಲಾಲಿ ಪೂದಮ್ಮ ಬರದಿಯು ದಟ್ಟಿದ ನಿಲ್ಲ ಬರದಿಯು ದಟ್ಟಿದ ನಿಲ್ಲ ಕರೆ ತರುವರೆ ನೀವು ಮಡಿಯಲ್ಲ ಕರೆ ತರುವರೆ ನೀವು ಮಡಿಯಲ್ಲ ತ್ವರಿತ ದೋಳೇಳು ಹರುಷಾವತಾಳು ತ್ವರಿತ ದೋಳೇಳು ಹರುಷಾವತಾಳು ದೊರೆಸ್ವಾಮಿಯ ಪದ ದರುಶನ ಪಡೆಯೌ ದೊರೆಸ್ವಾಮಿಯ ಪದ ದರುಶನ ಪಡೆಯೌ ತ್ವರಿತ ದೊಳೆಯಳು ಅರುಣವತಾಳು ತ್ವರೆ ಸ್ವಾಮಿಯ ಪದ ದರುಶನ ಪಡೆಯವು ಕರುಣೆಯು ಆಲಿಪುದಮ್ಮ ಪದ ಕರುಹುವೆ ಲಾಲಿಪುದಮ್ಮ ಅಮ್ಮ ಅಮ್ಮ ನೋಡು ತಮ್ಮ ನೋಡ ಬೆಡಗನು ಜಾನಕಿಯ ಹುಮ್ಮಸದ ಸಂಭ್ರಮವನೋ ಜಾನಕಿಯ ಹುಮ್ಮಸದ ಸಂಭ್ರಮವನೋ ತಮ್ಮ ನೋಡು ತುಮ್ಮಾರ್ಗಿಯ ದಳಲ್ಲಯ ದುರ್ಮಾರ್ಗಿಯ ದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ದುರ್ಮಾರ್ಗಿಯ ದಳಲ್ಲ ಮನುಕೂಲದ ಧರ್ಮವನು ಮುರಿದಳ ಯಾರು ಪೇಳಿದ ರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ಯಾರು ಬೀಳಿದರೀಗೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ನಾರಿಯರು ಸೊಕ್ಕಿ ನಡೆಯೇ ನಾರಿಯರು ಸೊಕ್ಕಿ ನಡೆಯೇ ಪುರುಷರು ಎಂತವುದೋ ತಿಳಿಯೇ ಪುರುಷರೆಂತಿಹರು ತಿಳಿಯೇ ತಮ್ಮ ನೋಡ ಬೆಳಗರು ತಮ್ಮ ತಾಳು ತಾಳ ಭವನೆ ತಾಳು ತಾಳು ತಾಳಗ್ರ ಭವನೆ ಮೈತೀರೆಯ ಶೀಲವರಿತೀರೆ ಬಿಮ್ಮನೆ ಮೈತೀಳೆಯ ಶೀಲವರಿತೀರೆ ಬಿಮ್ಮನೆ ತಾಳು ತಾಳಗ್ರ ಭವನೆ ಮೈತಿಳೆಯ ಶೀಲವರಿದಿರೆ ಬಿಮ್ಮನೆ ತಾಳು ಮೌಢ್ಯವ ತಾಳುವದೆ ಮೌಢ್ಯವ ಹಿಂದು ಮುಂದಾಲೋಚಿಸದೆ ಕ್ರೋಧವ ಹಿಂದು ಮುಂದಾಲೋಚಿಸದೆ ಕ್ರೋಧವ ತಾಳು ತಾಳಗ್ರ ಭವನೆ ತಾಳು ಚಿಂತೆಯಾದಾಗೆ ಭೂಮಿ ಜಾತೆಯೇ ಚಿಂತೆಯಾಗೆಯೇ ಭೂಮಿ ಜಾತೆ ಬಲವಂತೆ ನೀನೆವು ಬೂದನರಿತೆಯೇ ವಾಸಿ ಪಂಥವ ಮೆರೆಸಿದೆವು ಧರ್ಮದ್ವೇಜಿಗಳಿವ ಸಾರಿದೆವು ಏಸು ಪೇಳಿದರೇನು ಲೇಸು ಮಾಡಿದೆ ನೀನು ವಾಸಿಸು ಬಂದಲ್ಲೇ ಆಶೆ ಬೆರು ಚಿಂತೆಯಾದಗೆ ಭೂಮಿ ಜಾತೆ ಬಲವಂತೆ ನೀನೆಂಬುದನರಿದೆ ಭೂಮಿ ಜಾತೆ ಭೂಮಿ ಜಾತೆ ಸತ್ಯ ವಂತ್ಯನಾಗಿ ನಿಂತು ನಿಲ್ದಿ ಪರೆಯೇ ಸತ್ಯವಂತನಾಗಿಂತು ನಿಲ್ದಿ ಪರೆ ಕಾಂತ ಹಗಲಿರುಳವ ಕಾಲದಲ್ಲಿ ಬೇರೆ ಬಗೆದವಳ ಜಿತ್ತದಲ್ಲಿ ಸದಾ ಭಗವಂತ ನಡಿಯ ಧ್ಯಾನದಲ್ಲಿ ನಿಲ್ಲ ಮುಗುದೆ ಎಲ್ಲರೂ ದೋಷವೋಗೆದುದಾದರೆ ಮೂರು ಜಗವೇ ನೋಡಲಿ ಜನ್ಮ ಮುಗಿಸದೆ ಬಿಡಲೀಗ ನಿಂದ ಮುಗುದೆ ಎಲ್ಲೋಳು ದೋಷ ಒಗೆದುದಾದರೆ ಮೂರು ಜಗವೇ ನೋಡಲಿ ಜನ್ಮ ಮುಗಿಸದೆ ಬಿಡಲೀಗ ಕಾಂತಾ ಕಾದಿ ನಿಂತು ಪೇಳುವರೆ ಕಾಂತ ಕಾಂತ ನೋಡಿ ಲಕ್ಷ್ಮಣ ಬೇಡಿದನು ದಯಗೂಡಿ ತನ್ನ ಭೀಮತವ ಸನ್ನೆಯೊಳ್ ಆಡಿದನು ಶ್ರೀರಾಮ ಎಂದೊಟ್ಟಿದನು ಚಿತೆಯ ನಾಡದೇವರ ದೇವಿಗೆ ಪರಿ ರೂಢಿಸಿದೆ ವಿಧಿಯನು ಕಪಿಕುಲ ಕೂಡ ಬರೆಯದೆ ಮರುಗಲ ಮರಿಜೆಯೊಡ ಒರೆದಳಿ ತರದಿ ಮರುಗಲವನಿ ಜಯೊರೆದಳಿ ತೆರಲಿ ಹಿತ್ತ ಭೂ ಮಾತೆ ನಯವೆತ್ತು ಸಾಕಿದ ಜನಕ ಮತ್ತೆ ಕುಲದೇವನಾದಿತ್ಯ ಚಂದ್ರಾದಿ ದೇವೋತ್ತಮರೇ ವರವೀತ ಗೋತ್ರ ನೀ ನಿನಗೆ ದಯೆ ದಯೆಯಿತ್ತು ಕರುಣಿಬುದು ಶುಭವ ಚಿತ್ತ ಶುದ್ಧದಿ ಸತಿವೃತ್ತಿಯನ್ನು ಪೊರೆದ ಫಲ ಹೊತ್ತು ದಾದಿರಿ ಕಾಯುವುದಿತ್ತಲೆಲ್ಲ ಮುಖವನೆತ್ತಿ ಜಯ ಜಯವೆಂದು ಗೋತ್ರ ಸುತ ಏರಿದಳು ಏರಿದಳು ಏರಿದಳು ಗೋ ತತ್ತರಿ ಸಲ ಭುಜಾಂಡವು ಅದಿತರುಳು ವೈಶ್ವಾನರ ವಿನಯದಿ ದಿವ್ಯ ಸ್ವರೂಪನು ತಳೆದೆದ್ದು ವನಜಾಕ್ಷಣ ಸನ್ನಿಧಿಯೊಳು ಜನಕ ಜಯವು ಬರದೊಳಿರಿಸಿ ಜಯ ಜಯವೆಂದು ಲಾಲಿಸೋ ಶ್ರೀರಾಮ ಕರುಣೆಯ ಪಾಲಿಪೋದೈ ರಾಮ ವರ ಪತಿವ್ರತೆಯರುಳು ಸೀತೆಗೆ ಸರಿ ಯಾರೈ ಪೇಣು ಹರಿ ನೀ ವಿಧಿಸಿದ ತೆರದಲ್ಲಿ ನಾನಿರಿವರೆಗಾದರಿಸುದ ಕರೆದಲ್ಲಿ ತೆರುವು ಲಾಲಿದು ಶ್ರೀರಾಮ ಕರುಣೆಯು ಪಾಲಿಬೋದೈ ರಾಮ ಲಾಲಿದು ಕೇಳು ನೀನೀಗ ಕೊರನೇ ನಡೆಯ ಮಾಯೋ ಕೇಗೆ ಬೇಗ ಅಮ್ಮನ ಮಾತಿಗಾಗಿ ನಮ್ಮ ಸತ್ಯತೆಗಾಗಿ ಧರ್ಮ ತೋಳಿಗಳಲ್ಲಿ ನಮ್ಮ ಭರತನು ನಮ್ಮ ಸ್ವಾರಿಯ ನಿಂದು ಕಾಣದಾದರೆ ಬಾಳಲಮ್ಮನು ನ್ಯಾಯಕ್ಕೆ ಸಮ್ಮತವಿರದು ನಮ್ಮ ಸ್ವರಿಯಲಿಂದು ಕಾಣದಾದರೆ ಬಾಳಲಮ್ಮನು ನ್ಯಾಯಕ್ಕೆ ಸಮ್ಮತವಿರದು ವೀರ ಮಾರುತಿ ಕೇಳು ನೀನೀಗ ಬೋರನೆ ನಡೆಯ ಮಯೋದ್ಯಗೆ ಬೇಗ ವಿರಮ ಆರುತಿ ಇದ್ದಲ್ ದಿನ ಸಂಖ್ಯೆಯ ನೆನೆಸುತ್ತಲೇ ಶ್ರೀರಾಮ ನಡೆಯ ನೀಕ್ಷಿಸಲಿದ್ದ ಚಿತ್ತದಿ ಬಲು ಭ್ರಮೆಗೊಂಡ ಶತ್ರುಹನಂ ಕರೆದು ನುಡಿದನ ಗಳ್ಬುರಲಿ ಬರದಾದನೇಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇಕೋ ಪಾದವ ತೋರದಾದನೇಕೋ ಪಾದವ ಬಾರದಾದನೇಕೆ ರಾಘವ ಸಾರಿ ಪೇದ ಅವಧಿದನ ಸಂತಿಗೋದಲ್ಮ ಸಾರಿ ಪೇದ ಅವಧಿದಿನ ಸಂತಿಗ ಧರ್ಮ ಮೀರಿ ಬಂದುದೇನೋ ದುರ್ದಿನ ಸಾರಿ ಪೇದ ಅವಧಿದಿನ ಸಂತಿಗ ಧರ್ಮ ಮೀರಿ ಬಂದುದೇನೋ ದುರ್ದಿನ ಪಾರದಾದನೇ ಕೋರಾಗವ ದುರ್ಭಾಗ್ಯ ನಿನಗೆ ತೋರದಾದನೇ ಕೋ ಪಾಡಬಾಯ ಪಾರದಾದನೇ ಕೇ ಯಾರೆಲ್ಲರೂ ಭಯಬಾರದಿ ಸೈರಣೆ ಮೀರಿ ಬರತನ ಹಾರಲು ಬೆಂಕಿಯ ಸಾರಿ ಪ್ರದಕ್ಷಿಣೆ ಕಾರಂಭವ ಗೈದ ಕೊಡನ ಮರುತ ಜನಡೆ ತರು ತೆಲ್ಲನು ತಡೆ ತಡೆ ತಡೆ ತಡೆ ದುಡುಕಲಿರು ಆಯ ತಡೆ ಮರುತ ಜನಡೆ ತರು ತಿನ್ನನು ತಡೆ ತಡೆ ದುಡುಕದಿರು ತಡೆ ತಡೆ ದುಡುಕದಿರು ಕ್ಷಣದಿಲ್ಲೈದ ಕ್ಷಣದಿಲ್ಲೈದನು ಜಾರಿಯು ಲಕ್ಷ್ಮಣ ಸೀತೆಯು ಸಹಿತ ಕೊಡನ ಮರುತ ಜರು ತಿನ್ನನು ತಡೆ ತಡೆ ದುಡುಕದಿರು ತಡೆ ತಡೆ ತಡೆ ದುಡುಕದಿರು ರಘುಜನ ಗಣ ನಗುತ ಭರತನ ಮೊಗವನೆತ್ತಿ ಪ್ರೇಮದಿ ತೆಗೆದು ಬಿಗಿ ಅಪ್ಪಿದನು ತ್ರಿಜಗವೆ ಪೊಗಳುವಂತೆ ಅಣ್ಣ ನೀವನ ಕೈದಿದ ಬಳಿಕಿನ್ನು ಪುರವನು ಸೇರದಿಲ್ಲಿಯೇ ನಲ್ಲಿಯು ಪಾಲಿಸಿರಿ ರಾಜ್ಯವ ನಿನ್ನ ಮಾತಿನಲ್ಲಿ ಅಣ್ಣ ಧನ್ಯನಾದೇನು ದೇವ ಸಾಕನ್ಯೋನ್ಯದಲ್ಲಿ ಪಟ್ಟಣವ ಸೇರುವ ಸನ್ಮುಹೂರ್ತವಿದೆಂದು ಮಾಡಿದನು ಸರ್ವರವು ದಿನಲು ಗೋ ಅಣ್ಣ ಪುರೋಹಿತ ನೋಡಿ ಲಗ್ನವ ಒರೆದ ನೀ ಅಭಿಜಿಲ್ ಮುಹೂರ್ತ ದಿಯೇ ವಿರಚಿಸುವುದ ಅಭಿಷೇಕವನು ಶ್ರೀವರರಿಗಿಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರ ಜಲದಲ್ಲಿ ಮಂತ್ರ ಜಲದಲ್ಲಿ

ನಿನ್ನ ಪಟ್ಟದ ರಾಣಿಗೆ ಹೇಳಿ ಪದವಿ ಕೊಡಿಸೋ. ನಷ್ಟ ಮೊದಲಾದಂಥ ಕಷ್ಟ ಬಿಡಿಸೋ, ನಿನ್ನ ಪಟ್ಟದ ರಾಣಿಗೆ ಹೇಳಿ ಪದವಿ ಕೊಡಿಸೋ. ಇಷ್ಟ ಭಕ್ತ ಜನರೊಳು ಎಲ್ಲ ಸೇರಿಸೋ, ಇಷ್ಟ ಭಕ್ತ ಜನರೊಳು ಎಲ್ಲ ಸೇರಿಸೋ. ಈ ಸೃಷ್ಟಿಯೊಳು ನಿನ್ನ ದಾಸಾನುದಾಸ ನೆನಿಸೋ. ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ, ಬ್ರಹ್ಮಶಂಕರಾದಿವಂದ್ಯ ಎನಗೆ ಮುಕ್ತಿ ತೋರಿಸೋ. ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ. ಮಿಕ್ಕಿದ್ದೆಲ್ಲ ಎನಗೆ ಹಾಕಿಸೋ, ಪೊಂಬಟ್ಟಲೊಳಗಿನ ಹಾಲು ಉಚ್ಚಿಷ್ಟ ಹಾಕಿಸೋ. ಗಟ್ಟಿಯಾಗಿ ಸಕ್ಕರೆ ತುಪ್ಪ ರೊಟ್ಟಿ ಉಣಿಸೋ, ಗಟ್ಟಿಯಾಗಿ ಸಕ್ಕರೆ ತುಪ್ಪ ರೊಟ್ಟಿ ಉಣಿಸೋ. ಮುಂದೆ ಹುಟ್ಟಿ ಈಗ ಜನ್ಮಗಳ ಎನಗೆ ಬಿಡಿಸೋ. ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ, ಬ್ರಹ್ಮಶಂಕರಾದಿವಂದ್ಯ ಎನಗೆ ಮುಕ್ತಿ ತೋರಿಸೋ. ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ. ಗಟ್ಟಿದ ಕಬ್ಬಿಣಕ್ಕೆ ಪುಟವ ಹಾಕಿಸೋ, ಉತ್ಕೃಷ್ಟ ಬಂಗಾರದೊಳು ಎನ್ನ ಸೇರಿಸೋ. ಕಿಟ್ಟ ಗಟ್ಟಿದ ಕಬ್ಬಿಣಕ್ಕೆ ಪುಟವ ಹಾಕಿಸೋ, ಉತ್ಕೃಷ್ಟ ಬಂಗಾರದೊಳು ಎನ್ನ ಸೇರಿಸೋ. ಬಟ್ಟೆಗೆ ಉಂಗುರ ಮಾಡಿ ಎನ್ನ ಧರಿಸೋ ಸ್ವಾಮಿ, ಬಟ್ಟಿಗೆ ಉಂಗುರ ಮಾಡಿ ಎನ್ನ ಧರಿಸೋ ಸ್ವಾಮಿ. ದಿಟ್ಟ ಪುರಂದರ ವಿಕಲನೆ ದಯದಿ ಪಾಲಿಸೋ. ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ, ಬ್ರಹ್ಮಶಂಕರಾದಿವಂದ್ಯ ಎನಗೆ ಮುಕ್ತಿ ತೋರಿಸೋ. ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ, ಬ್ರಹ್ಮಶಂಕರಾದಿವಂದ್ಯ ಎನಗೆ ಮುಕ್ತಿ ತೋರಿಸೋ. ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ. ಈಗ ಕೇಳಿ ಗಣಪತಿ ಭಟ್ ಹಾಸನಗಿ ಹಾಡಿದ ಪುರಂದರದಾಸರ ರಚನೆ. ದಾಸನ ಮಾಡಿಕೊ ಎನ್ನ ಸ್ವಾಮಿ, ದಾಸನ ಮಾಡಿಕೊ ಎನ್ನ ಸ್ವಾಮಿ, ದಾಸನ ಮಾಡಿಕೊ ಎನ್ನ ಸ್ವಾಮಿ, ದಾಸನ ಮಾಡಿಕೊ ಎನ್ನ ಸ್ವಾಮಿ. ಸಾಸಿರ ನಾಮದ ವೆಂಕಟರಮಣ, ಸಾಸಿರ ನಾಮದ ವೆಂಕಟರಮಣ, ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೊ ಎನ್ನ ಸ್ವಾಮಿ ದಾಸನ ಮಾಡಿ ಕೋಯನ್ನ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ